ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕಾ ಅಭಿವೃದ್ದಿ ಯೋಜನೆಗಳು ಈ ಕುರಿತು ಉತ್ತರ ಕನ್ನಡ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಬಿಪಿ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿಎಸ್ ಪ್ರಸಾದ್. ಕೇಳುಗರೆ, ತೋಟಗಾರಿಕಾ ಇಲಾಖೆಯ ವತಿಯಿಂದ ಅನುಷ್ಠಾನ ಮಾಡ್ತಾ ಇರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದಂತಹ ಡಾಕ್ಟರ್ ಬಿಪಿ ಸತೀಶ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸತೀಶ್ ಅವರೇ, ನಮಸ್ಕಾರ. ನಮಸ್ಕಾರ. ಹೇಳಿ, ಜಿಲ್ಲೆಯಲ್ಲಿ ತೋಟಗಾರಿಕಾ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ, ಇದಕ್ಕಾಗಿ ಇಲಾಖೆಯ ವತಿಯಿಂದ ಯಾವ ಯಾವ ಯೋಜನೆಗಳು ಅನುಷ್ಠಾನ ಆಗ್ತಾ ಇದೆ, ಪ್ರಮುಖವಾದಂತಹ ಯೋಜನೆಗಳು ಯಾವ್ಯಾವ? ತಮಗೆ ತಿಳಿದ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಒಂದು ತೋಟಗಾರಿಕೆ ಜಿಲ್ಲೆ ಅಂತ ಹೇಳಬಹುದು. ಒಟ್ಟು 124,000 ಹೆಕ್ಟೇರ್ ಇದರಲ್ಲಿ ಕೃಷಿ ಯೋಗ್ಯ ಭೂಮಿನಲ್ಲಿ 64,000 ಹೆಕ್ಟೇರ್ ಅಷ್ಟು ತೋಟಗಾರಿಕೆ ಬೆಳೆಗಳೇ ಇದಾವೆ. ಪ್ರಮುಖವಾಗಿ ಅಡಿಕೆ, ತೆಂಗು, ಮಾವು, ನಂತರ ಕಾಳುಮೆಣಸು ಇಂತಹ ತೋಟದ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ನಿಮಗೆ ಗೊತ್ತಿರುವ ಹಾಗೆ ತೋಟಗಾರಿಕೆ ಇಲಾಖೆ ಧ್ಯೇಯೋದ್ದೇಶನೇ ಪ್ರಮುಖವಾಗಿ ರೈತರಿಗೆ ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ಬಗ್ಗೆ ತಾಂತ್ರಿಕ ಮಾಹಿತಿ ಒದಗಿಸುವುದು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು. ಈಗ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಂತೆ ನಮ್ಮ ಜಿಲ್ಲೆಯೂ ಸಹ ವಿವಿಧ ಯೋಜನೆಗಳನ್ನು ರೈತರಿಗೆ ತೋಟಗಾರಿಕೆ ಅಭಿವೃದ್ಧಿಗೆ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದು ಯಾವ ಮೂಲದಿಂದ ಅನುದಾನ ಬರುತ್ತದೆ ಅನ್ನೋ ಮೇಲೆ ಜಿಲ್ಲಾ ವಲಯ ಯೋಜನೆಗಳು, ರಾಜ್ಯ ವಲಯ ಯೋಜನೆಗಳು ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ನಾವು ವಿಭಾಗ ಮಾಡ್ಕೋತೀವಿ. ಪ್ರಮುಖವಾಗಿ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂದರೆ ಅಲ್ಲಿ 60% ಅನುದಾನ ಕೇಂದ್ರದಿಂದ ಬರುತ್ತೆ, ಬಾಕಿ ಇರುವಂತಹ 40% ಅನುದಾನನ ರಾಜ್ಯ ಸರ್ಕಾರ ಹಾಕಿ ಅನುಷ್ಠಾನಗೊಳಿಸುವಂಥದ್ದು. ರಾಜ್ಯ ವಲಯ ಯೋಜನೆಗಳು ಅಂದರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಅನುದಾನ ಆಗಿರುತ್ತೆ. ಇನ್ನು ಜಿಲ್ಲಾ ವಲಯದ ಅನುದಾನಗಳು ಅಂದರೆ ಜಿಲ್ಲಾ ಪಂಚಾಯತ್ನಿಂದ ನಮಗೆ ಅನುದಾನ ಬರುವಂತಹ ಕಾರ್ಯಕ್ರಮಗಳು. ಇಲ್ಲಿ ಮುಖ್ಯವಾಗಿ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂದರೆ ಒಂದು ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳೆ ಅಭಿಯಾನ ಅಂತ ಒಂದು ಯೋಜನೆ ಇದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಿದೆ. ಉತ್ಪಾದನಾ ಸುಧಾರಣೆ ಕಾರ್ಯಕ್ರಮದಲ್ಲಿ ತೆಂಗಿನ ಸಂಯೋಜಿತ ಬೇಸಾಯ ಅಂತ ಒಂದು ಕಾರ್ಯಕ್ರಮ ಇದೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಇದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇದೆ. ಇನ್ನೊಂದು SMEM ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಅಂತ. ಇದು ಪ್ರಮುಖವಾಗಿ ಕೇಂದ್ರ ಪುರಸ್ಕೃತ ಯೋಜನೆಗಳಾಗಿದ್ದಾವೆ. ಅಂದರೆ ಪ್ರತಿ ಒಂದು ಜಿಲ್ಲೆಗೆ ಅಥವಾ ಪ್ರತಿ ತಾಲೂಕಿಗೂ ಕೂಡ ಇಂಥ ಇಷ್ಟ ಟಾರ್ಗೆಟ್ ಅಂತ ಏನಾದ್ರು ಇರ್ತದೆ ಇದರಲ್ಲಿ? ಹೌದು, ರಾಜ್ಯ ಮಟ್ಟದಿಂದ ಪ್ರತಿ ಜಿಲ್ಲೆಗೆ ಇಷ್ಟು ಅಂತ ಅನುದಾನ ನಿಗದಿಯಾಗತ್ತೆ. ನಾವು ಆ ತಾಲೂಕಿನ ಒಂದು ಅವಶ್ಯಕತೆ ನೋಡಿಕೊಂಡು ಅದನ್ನು ಜಿಲ್ಲೆಗೆ ಕೊಟ್ಟಂತ ಒಟ್ಟು ಅನುದಾನವನ್ನು ತಾಲೂಕುವಾರು ಹಂಚಿಕೆ ಮಾಡ್ತೀವಿ. ಈಗ ಪ್ರಮುಖವಾದಂತಹ ರಾಜ್ಯ ಯೋಜನೆಗಳು ಯಾವ್ಯಾವು? ರಾಜ್ಯ ಯೋಜನೆಗಳು ಅಂದರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಬರುವಂತಹ ಅನುದಾನದಲ್ಲಿ ನಡೆಯುವಂತಹ ಯೋಜನೆಗಳು. ಇದರಲ್ಲಿ ಪ್ರಮುಖವಾಗಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಂತಿದೆ. ಇನ್ನೊಂದು ಮಧುವನ ಮತ್ತು ಜೇನು ಸಾಕಾಣಿಕೆ ಅಭಿವೃದ್ಧಿ ಅಂತ ಇದನ್ನೊಂದಿದೆ. ಅದನಂತರ FPO ಸ್ಥಾಪನೆಗೆ ಒಂದು ಯೋಜನೆ ಇದೆ, ಉತ್ಪಾದಕ ಸಂಸ್ಥೆಗಳಿಗೆ. ನಂತರ ತೋಟಗಾರಿಕಾ ಬೆಳೆಗಳ ಕೀಟ ಮತ್ತು ರೋಗಗಳ ಸಮಗ್ರ ನಿರ್ವಹಣೆ ಯೋಜನೆ ಇದೆ. ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಇದೆ ಮತ್ತು ಇಲಾಖಾ ಪ್ರಯೋಗಾಲಯಗಳ ಅಭಿವೃದ್ಧಿ ಅಂತೇಳಿ ಒಂದು ಯೋಜನೆ ಇದೆ. ಇದಿಷ್ಟು ರಾಜ್ಯ ಸರ್ಕಾರದ ಸಂಪೂರ್ಣ ಅನುದಾನದಲ್ಲಿ ನಡೆಯುವಂತಹ ಯೋಜನೆಗಳು. ಇನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಯಾವ ಯೋಜನೆಗಳು? ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಪ್ರಮುಖವಾಗಿ ನಮ್ಮ ವೇತನ ಪೂರ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಬರ್ತದೆ. ಅದು ಬಿಟ್ಟರೆ ನಮ್ಮ ಇಲಾಖಾ ಏನು ಕಟ್ಟಡಗಳು ದುರಸ್ತಿ ನಿರ್ವಹಣೆಗೆ ಕಟ್ಟಡಗಳು ಅಂತ ಒಂದು ಯೋಜನೆ ಇದೆ. ಅದ ನಂತರ ಜೇನು ಸಾಕಾಣಿಕೆಗೆ ಇಲ್ಲೂ ಸಹ ಒಂದು ಅನುದಾನ ಕೊಡುವಂತಹ ಕಾರ್ಯಕ್ರಮ ಇದೆ. ಈಗ ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳೆ ಅಭಿಯಾನ ಯೋಜನೆ ಅಂತ ಹೇಳಿದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರವನ್ನು. ಈಗ ತಮಗೆ ತಿಳಿದಿರುವ ಹಾಗೆ ನಮ್ಮ ರಾಜ್ಯ ಇರಬಹುದು ಅಥವಾ ದೇಶಕ್ಕೆ ಖಾದ್ಯ ತೈಲದ ಒಂದು ಅವಶ್ಯಕತೆ ತುಂಬಾ ಇದೆ, ತುಂಬಾ ಕೊರತೆ ಇದೆ. ಬೇರೆ ರಾಷ್ಟ್ರಗಳಿಂದ ನಾವು ಅದನ್ನು ಆಮದು ಮಾಡ್ಕೊಳ್ತಿದ್ದೀವಿ. ಇತ್ತೀಚಿನ ಒಂದು ಅಂದಾಜಿನ ಪ್ರಕಾರ ಸುಮಾರು 80,000 ಕೋಟಿಯಷ್ಟು ಮೊತ್ತದ ಖಾದ್ಯ ತೈಲಗಳನ್ನು ಈಗ ನಾವು ಆಮದು ಮಾಡ್ಕೋತಾ ಇದ್ದೀವಿ. ಈ ಕೊರತೆಯನ್ನು ನೀಗಿಸೋದಕ್ಕೆ ಎಲ್ಲೆಲ್ಲಿ ಸಾಧ್ಯತೆಗಳಿದೆ, ಎಣ್ಣೆ ತಾಳೆ ಅಥವಾ ಎಣ್ಣೆ ಕಾಳು ಬೆಳೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದೆ. ನಮಗೆ ಎಣ್ಣೆ ಕೊಡುವಂಥ ಬೆಳೆಗಳಲ್ಲಿ ಈ ಕಡಲೆ ಅಥವಾ ಇದನ್ನೆಲ್ಲ ಕಂಪೇರ್ ಮಾಡಿದರೆ ಎಣ್ಣೆ ತಾಳೆ ಇದೆಯಲ್ಲ ಅದು ಹೆಚ್ಚಿನ ಎಣ್ಣೆ ಇಳುವರಿ ಕೊಡುವಂಥ ಬೆಳೆ ಅಂತ ಗುರುತಿಸಿದ್ದಾರೆ. ಹಾಗಾಗಿ ತಾಳೆ ಬೆಳೆಗೆ ವಿಶೇಷವಾದಂಥ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ರಾಷ್ಟ್ರೀಯ ಎಣ್ಣೆ ಕಾಳು ಮತ್ತು ಎಣ್ಣೆ ತಾಳೆ ಅಭಿವೃದ್ಧಿ ಅಭಿಯಾನ ಯೋಜನೆಯಲ್ಲಿ ರೈತರಿಗೆ ತಾಳೆ ತೋಟ ಮಾಡೋದಕ್ಕೆ ಅವರಿಗೆ ಎಷ್ಟೋ ಅವರ ಜಮೀನಿದೆ ಅಷ್ಟು ಆಗುವಷ್ಟು ಪ್ಲಾಂಟಿಂಗ್ ಮೆಟೀರಿಯಲ್ ಅಥವಾ ಗಿಡ ಅದನ್ನು ಉಚಿತವಾಗಿ ಒದಗಿಸ್ತೀವಿ. ನಂತರ ಅವರಿಗೆ ಆ ಗಿಡ ನಾಟಿ ಮಾಡಿ 1-4 ವರ್ಷದವರೆಗೆ ಅವರಿಗೆ ನಿರ್ವಹಣೆ ಮಾಡೋದಕ್ಕೂ ಸಹ ನಾವು ಅನುದಾನ ಕೊಡ್ತೀವಿ. ಆನಂತರ ಈ ಮೊದಲಿನ 4 ವರ್ಷ ಏನು ಗಿಡ ಬೆಳವಣಿಗೆ ಮಧ್ಯದಲ್ಲಿ ಯಾವುದೇ ಆದಾಯ ಬರದೇ ಇರೋದ್ರಿಂದ ಅವನಿಗೆ ಗಿಡದ ಮಧ್ಯದ ಜಾಗದಲ್ಲಿ ಅಂತರ್ಬೆಳೆ ಬೆಳೆಯೋದಕ್ಕೆ ಅಂದರೆ ಕಡಿಮೆ ಅವಧಿಯ ತರಕಾರಿ ಇರ್ಬೋದು ಅಥವಾ ಸಣ್ಣ ಈ ಪಪ್ಪಾಯ ಇಂಥ ಹಣ್ಣಿನ ಗಿಡಗಳಿರ್ಬೋದು ಇಂಥ ಅಂತರ ಬೆಳೆಯನ್ನು ಬೆಳೆಯೋದಕ್ಕೂ ಸಹ ನಾವು ಸಹಾಯಧನವನ್ನು ಕೊಡ್ತೀವಿ. ನಂತರ ಈ ತಾಳೆ ಗಿಡಗಳಿಗೆ ಹನಿ ನೀರಾವರಿ ಅಳವಡಿಕೆಗೆ ಸಹಾಯಧನ ಕೊಡ್ತೀವಿ. ನಂತರ ಈ ತಾಳೆ ಬೆಳೆ ಬೆಳೆಯುವಂಥ ರೈತ ಡೀಸೆಲ್ ಪಂಪ್ಸೆಟ್ ಖರೀದಿ ಮಾಡಿದರೆ ಅದಕ್ಕೂ ಸಹ 22,500 %50% ಸಹಾಯಧನ ಕೊಡ್ತೀವಿ. ಅದೇ SC/ST ಆಗಿದ್ದರೆ 27,000 ಅವನಿಗೆ ಸಹಾಯಧನ ಸಿಗುತ್ತೆ. ಅದೇ ರೀತಿ ಅವನು ತನ್ನ ಇದಕ್ಕೆ ನೀರಾವರಿ ವ್ಯವಸ್ಥೆಗಾಗಿ ಕೊಳವೆ ಬಾವಿ ಕೊರೆಸ್ಕೊಂಡ್ರೆ ಅದಕ್ಕೆ ಶೇಕಡಾ 50% ಅವನಿಗೆ ಸಬ್ಸಿಡಿ ಸಿಗುತ್ತೆ. ನಂತರ ಇದಕ್ಕೆ ಬೇಕಾದಂಥ ಯಾಂತ್ರೀಕರಣ ಏನೇನು ಮಿಷಿನರಿ ತಗೊಂಡ್ರೆ ಅದಕ್ಕೆ ಶೇಕಡಾ 40% 1,60,000 ಸಬ್ಸಿಡಿ ಕೊಡ್ತೀವಿ. ಮತ್ತೆ ಇದಕ್ಕೆ ಬೇಕಾದಂಥ ಎರೆಹುಳು ಗೊಬ್ಬರ ಘಟಕ ಮಾಡ್ಕೊಳೋದಕ್ಕೆ ಅಥವಾ ಕೃಷಿ ಹೊಂಡಗಳನ್ನು ಮಾಡ್ಕೊಳೋದಾದರೆ ನೀರು ಸಂಗ್ರಹಣೆಗೆ ಪ್ರತಿಯೊಂದು ಘಟಕಕ್ಕೂ ನಾವು ಸಹಾಯಧನ ಕೊಡ್ತೀವಿ. ಮುಖ್ಯ ಉದ್ದೇಶ ಈ ತಾಳೆ ಬೆಳೆಯನ್ನು ರೈತರಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು. ಒಂದು ಈ ತಾಳೆ ಬೆಳೆಯಲ್ಲಿ ಅಂದರೆ ಕನಿಷ್ಠ 1-5 ಎಕರೆ ನಷ್ಟ ಆದರೂ ಅವರು ಬೆಳೆ ಬೆಳಿಬೇಕಾಗತ್ತೆ. ಯಾಕಂದ್ರೆ 1/2 ಎಕರೆ 1 ಎಕರೆ ಬೆಳೆದ್ರೆ ಅಷ್ಟು ಲಾಭದಾಯಕ ಆಗೋದಿಲ್ಲ. ಈಗ 3-5 ಎಕರೆ ಬೆಳೆದ್ರೆ ಅವನಿಗೆ ಒಂದು ಪ್ರತಿ ತಿಂಗಳಿಗೂ ಕನಿಷ್ಠ 50,000 ಆದಾಯ ಸಿಗತ್ತೆ. ಇನ್ನೊಂದು ಈ ತಾಳೆ ಬೆಳೆಯ ಮುಖ್ಯ ಏನು ಅಡ್ವಾಂಟೇಜ್ ಅಂದರೆ ಇದಕ್ಕೆ ಸರ್ಕಾರ ಬೆಲೆ ನಿಗದಿಪಡಿಸುತ್ತೆ. ನಂತರ ಬೆಳೆಯನ್ನು ಖರೀದಿ ಮಾಡೋದಕ್ಕೆ ಕಂಪನಿಗಳು ರೈತನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರ್ತವೆ. ಹಾಗಾಗಿ ಮಾರುಕಟ್ಟೆಗೆ ರೈತ ಹುಡುಕಾಡಬೇಕು ಅನ್ನೋದಿಲ್ಲ. ಅವರು ಕಂಪನಿಯವರೇ ಅವನ್ನ ತೋಟಕ್ಕೆ ಬಂದು ಅದನ್ನು ಕೊಯ್ಲು ಮಾಡಿಕೊಂಡು ತಗೊಂಡು ಹೋಗ್ತಾರೆ. ನಂತರ ಅವನಿಗೆ ಅಕೌಂಟಿಗೆ ನೇರವಾಗಿ ಅದರ ಮೊತ್ತವನ್ನು ಜಮಾ ಮಾಡ್ತಾರೆ. ನಂತರ ಇದು ಕಳುವಾಗತ್ತೆ ಅನ್ನುವ ಭಯನೂ ಇಲ್ಲ. ಯಾಕೆಂದರೆ ಇದೇ ಕಂಪನಿಗಳಷ್ಟೇ ಬಿಟ್ಟರೆ ಬೇರೆ ಯಾರು ಅದನ್ನು ಪಡ್ಕೊಂಡು ಎಣ್ಣೆ ಮಾಡೋ ಹಾಗಿಲ್ಲ. ಹಾಗಾಗಿ ಯಾರೇ ಕಳುವು ಮಾಡಿದ್ರು ಈ ಕಂಪನಿಗಳಿಗೆ ಮಾರಬೇಕು. ಹಾಗಾಗಿ ಸಿಗ್ತಾನೆ, ಒಂದು ಕಳ್ಳ ಸಿಕ್ಕೋತಾನೆ. ಹಾಗಾಗಿ ಕಳುವಾಗತ್ತೆ ಅನ್ನುವ ಭಯ ಇಲ್ಲ. ನೀರಾವರಿ ವ್ಯವಸ್ಥೆ ಇರಬೇಕು. ಹಾ, ಮುಖ್ಯವಾಗಿ ಇದಕ್ಕೆ ಒಂದೇ ಒಂದು ಅಂದರೆ ನೀರು ಅತಿ ಅವಶ್ಯಕವಾಗಿ ಬೇಕಾಗಿದ್ದು ಪ್ರತಿ ಗಿಡಕ್ಕೆ ಕಾಯಿ ಬಿಡುವಾಗ ಪ್ರತಿ ಗಿಡಕ್ಕೆ ಪ್ರತಿ ದಿವಸಕ್ಕೆ ಹತ್ತಿರ 220 ಲೀಟರ್ ನೀರು ಬೇಕಾಗುತ್ತೆ. ಸಾಕಷ್ಟು ತಾಳೆ ಬೆಳೆಗಾರರು ಕೂಡ ಹೇಳುವಂತಹದ್ದಿದೆ, ನೀರು ಕಡಿಮೆ ಆದರೆ ಗಂಡು ಹೂ ಜಾಸ್ತಿ, ನೀರು ಕಡಿಮೆ ಆದರೆ ಗಂಡು ಹೂ ಬರ್ತದೆ, ಹೆಣ್ಣು ಬರೋದಿಲ್ಲ, ಆದಾಯ ಬರೋದಿಲ್ಲ. ಹಾಗಾಗಿ ನಮ್ಮ ಮುಖ್ಯವಾಗಿ 4-5 ಎಕರೆ ಜಮೀನು ಇರಬೇಕು. ಹತ್ತಿರದ ಊರಿನವರು 10-15-20 ಸೇರ್ಕೊಂಡು ಮಾಡಿದ್ರೆ ಒಳ್ಳೇದು. ಹೌದು, ಅದು ಕಂಪನಿಯವರು ಅದನ್ನ ಬಂದು ಕೊಯ್ಲು ಮಾಡಿ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಕನಿಷ್ಠ 1-25 ಹೆಕ್ಟರ್ ಜಾಗ ಒಟ್ಟಿಗೆ ಮಾಡಿದ್ರೆ ತಗೋತೀವಿ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಗ್ರಾಮದ ಊರಿನಲ್ಲಿ ಒಬ್ಬರು ಮಾಡಿದ್ರೆ ಸಾಕಾಗುತ್ತೆ, ಒಬ್ಬರು ಮಾಡಿದ್ರೆ ತಗೊಳೋದು ಕಷ್ಟ ಆಗತ್ತೆ ಅವರಿಗೆ. ಹಾಗಾಗಿ ಕನಿಷ್ಠ 25 ಹೆಕ್ಟರ್ ಒಂದು ಗುಂಪಿನಲ್ಲಿ ಮಾಡಿದ್ರೆ ಒಂದು ಅತ್ಯುತ್ತಮವಾದಂತಹ ಬೆಳೆ ಇದು. ಇನ್ನೊಂದು ಪ್ರಮುಖವಾದಂತಹ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎನ್ನುವಂತಹದ್ದು. ಬಹುಶಃ ಪ್ರತಿ ಹನಿ ನೀರಿಗೂ ಕೂಡ ಹೆಚ್ಚಿನ ಒಂದು ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಉದ್ದೇಶ. ಇದರ ಬಗ್ಗೆ ಹೇಳಿ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋದೇ ಇದು ಕಾನ್ಸೆಪ್ಟ್, ಪ್ರತಿ ಹನಿಗೂ ಹೆಚ್ಚಿನ ಉತ್ಪಾದನೆ ಅಂತೇಳಿ. ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಹನಿ ನೀರಾವರಿ ಅಳವಡಿಕೆ, ಅಂದರೆ ನಾವು ನೀರನ್ನು ಹಾಯಿಸೋದ್ರಿಂದ ಏನು ಬೆಳೆ ಬೆಳೆಯುತ್ತೀವೋ ಅದಕ್ಕಿಂತ ಶೇಕಡಾ 60% ಕಡಿಮೆ ನೀರಾವರಿನಲ್ಲೇ ಅದೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದು ಈ ಯೋಜನೆ ಉದ್ದೇಶ. ಇಲ್ಲಿ ನಾವು ಪ್ಲಾಸ್ಟಿಕ್ ಪೈಪ್ಗಳ ಮುಖಾಂತರ ನೀರನ್ನು ಗಿಡದ ಬುಡಕ್ಕೆ ಹಾಯಿಸಿ ಆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಕೊಡೋದ್ರಿಂದ ನೀರಿನ ಉಳಿತಾಯ ಆಗ್ತದೆ, ಜೊತೆಗೆ ಕಳೆ ಬೆಳೆಯೋದನ್ನು ತಡೀಬೋದು. ಜೊತೆಗೆ ಈಗ ರಸಾವರಿ ವ್ಯವಸ್ಥೆ ಅಂತ ಬಂದಿದ್ದರಿಂದ ಗೊಬ್ಬರವನ್ನು ಸಹ ನೀರಿನ ಮುಖಾಂತರನೇ ಕೊಡ್ಬೋದು. ಹಾಗಾಗಿ ಇದಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಇದಕ್ಕೆ ನಮ್ಮಲ್ಲಿ ಶೇಕಡಾ 75% ಸಹಾಯಧನ ಇದೆ ಇತರೆ ವರ್ಗದವರಿಗೆ. SC/ST ಅವರಿಗೆ ಶೇಕಡಾ 90% ಸಹಾಯಧನ ಇದೆ. ಇದು ನಮ್ಮ ಇಲಾಖೆಯಿಂದ ಕಾಫಿ, ಟೀ ಮತ್ತು ರಬ್ಬರ್ ಈ 3 ಬೆಳೆ ಬಿಟ್ಟು ಬೇರೆ ಎಲ್ಲ ತೋಟಗಾರಿಕೆ ಬೆಳೆಗಳಿಗೆ ಸಹಾಯಧನ ಕೊಡ್ತೀವಿ. ಮೊದಲನೇ 1-5 ಹೆಕ್ಟರ್ ವರೆಗೆ ಅವನಿಗೆ ಸಹಾಯಧನ ಸಿಗುತ್ತೆ. ಮೊದಲನೇ 2 ಹೆಕ್ಟರ್ ವರೆಗೆ ಅವನಿಗೆ 75% ಮತ್ತು ಇವರಿಗೆ SC/ST ಅವರಿಗೆ 90% ಸಹಾಯಧನ ಸಿಗುತ್ತೆ. ಆನಂತರ ಉಳಿಕೆ 3 ಹೆಕ್ಟೇರ್ಗಳಿಗೆ ಶೇಕಡಾ 45% ಸಹಾಯಧನ ಇರುತ್ತೆ.

ಯೋಜನೆಗಳು ಬರ್ತವೆ? ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಇಲ್ಲೂ ಸಹ ನಮಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ, ಈಗ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ನಲ್ಲಿ ಸಿಗದೇ ಇರುವಂಥ ಕಾರ್ಯಕ್ರಮಗಳಿಗೆ ಇಲ್ಲಿ ನಾವು ಸವಲತ್ತು ಸಹಾಯಧನಗಳನ್ನು ಕೊಡ್ತೀವಿ. ಮುಖ್ಯವಾಗಿ ಇಲ್ಲಿ ನೀರು ಸಂಗ್ರಹಣಾ ಘಟಕಗಳು ಅಂತ ನಾನು ನೆಚ್ಚಿನಲ್ಲಿ ಹೇಳಿದೆ. ಅಲ್ಲಿ ಸಣ್ಣ ಮಟ್ಟದ್ದು 20x20 3 meters, 1200 ghm ಗರಿಷ್ಠ ಅಲ್ಲಿ ನೀರು ಸಂಗ್ರಹಣಾ ಘಟಕಕ್ಕೆ 75,000 rupees ಸಬ್ಸಿಡಿ ಕೊಡ್ತೀವಿ. ಬಟ್ ಈ ಯೋಜನೆಯಲ್ಲಿ ದೊಡ್ಡ ಗಾತ್ರದ ನೀರು ಸಂಗ್ರಹಣಾ ಘಟಕ ಸ್ಥಾಪನೆ ಮಾಡೋದಕ್ಕೆ ಸಹಾಯಧನ ಇದೆ. ಇಲ್ಲಿ ಸುಮಾರು 4,500 square meters ಘನ ಅವರು ಕೃಷಿ ಹೊಂಡ ಮಾಡಿದ್ರೆ ಅವರಿಗೆ 281,000 rupees ಸಬ್ಸಿಡಿ ಸಿಗುತ್ತೆ. ಇನ್ನು ಅದಕ್ಕಿಂತ ದೊಡ್ಡದು ಬೇಕು ಅಂದರೆ 6,500 square meters ಸಹ ಮಾಡ್ಬೋದು, ಅದಕ್ಕೆ 400,000 rupees ಸಬ್ಸಿಡಿ ಸಿಗುತ್ತೆ. ಇನ್ನೊಂದು ಈ ಪಾಲಿಯೋಸ್ ಕಲ್ಟಿವೇಷನ್ ಬಗ್ಗೆ ತಾವು ಮಾತಾಡಿದೆ, ಅಲ್ಲಿ ನಾವು ಹೊಸದಾಗಿ ಪಾಲಿಯೋಸ್ ನಿರ್ಮಾಣ ಮಾಡೋಕ್ಕೆ NHMLಗೆ ಸಬ್ಸಿಡಿ ಕೊಡ್ತೀವಿ. ಒಂದ್ಸರಿ ಪಾಲಿಯೋಸ್ ಮಾಡಿದ್ಮೇಲೆ ಅವ್ರದ್ದೊಂದು 7-8 years ಆದ್ಮೇಲೆ ಆ ಶೀಟು ಹರಿದೋಗತ್ತೆ. ಸೊ ಇಲ್ಲಿ ಪಾಲಿಯೋಸ್ನಲ್ಲಿ ಶೀಟ್ ಚೇಂಜ್ ಮಾಡೋದಕ್ಕೆ ನಾವು ಈ ಕೃಷಿ ವಿಕಾಸ ಯೋಜನೆಯಲ್ಲಿ ಸಬ್ಸಿಡಿ ಕೊಡ್ತೀವಿ. ರಿಪ್ಲೇಸ್ಮೆಂಟ್ ಆಫ್ ಪಾಲಿಥೀನ್ ಶೀಟ್ಸ್ ಅಂತಿದೆ, 1.5 lakh per hectare ಸಹಾಯಧನ ಕೊಡ್ತೀವಿ. ಅದೇ ರೀತಿ ನಿಮ್ಮ ಒಳಗಿನ ಬೆಳೆ ಇದ್ದಿದ್ದನ್ನು ಮತ್ತೆ ಚೇಂಜ್ ಮಾಡ್ತೀವಿ ಅಂದರೆ ಸಹ ಅಲ್ಲೂ ಬೆಳೆ ಬದಲಾವಣೆಗೂ ಸಹ ಈ ಯೋಜನೆಯಲ್ಲಿ ಸಹಾಯಧನ ಸಿಗುತ್ತೆ. ನಿಮಗೆ ತರಕಾರಿ ಆದರೆ 62,500 rupees 1 hectare ಸಿಗುತ್ತೆ. ಹೂವಿನ ಬೆಳೆಗಳನ್ನ ನೀವು ಚೇಂಜ್ ಮಾಡೋದಾದರೆ ಬೆಳೆ ಪದ್ಧತಿ ಚೇಂಜ್ ಮಾಡೋದಕ್ಕೆ 125,000 rupees 1 hectare ಸಿಗುತ್ತೆ. ಇದಲ್ಲದೆ ಈಗ ಇತ್ತೀಚೆಗೆ ಈ RKVನಲ್ಲಿ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ಗೂ ಕೆಲವೊಂದಷ್ಟು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಅಂತ ನೀವು ಡ್ರಿಪ್ ಬಗ್ಗೆ ಮಾತಾಡುವಾಗ ನೀರಿನಲ್ಲಿ ಕರಗುವಂಥ ಫರ್ಟಿಲೈಸರ್ಸ್ಗಳಿಗೆ ಬೇಡಿಕೆ ಬರ್ತಾ ಇದೆ. ಅದಕ್ಕೆ ಈ ಯೋಜನೆಯಲ್ಲಿ ನಾವು ಅದಕ್ಕೆ ಸಬ್ಸಿಡಿ ದರದಲ್ಲಿ ವಾಟರ್ ಸಾಲಿಬಲ್ ಫರ್ಟಿಲೈಸರ್ ಖರೀದಿ ಮಾಡುವಂಥ ರೈತರಿಗೆ ಸಹಾಯಧನ ಕೊಡ್ತೀವಿ. ಅದೇ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ತುಂಬಾ ದೊಡ್ಡ ರೋಲ್ನ ಪ್ಲೇ ಮಾಡ್ತವೆ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಬಳಕೆ ರೈತರಲ್ಲಿ ಅಷ್ಟು ಚಾಲ್ತಿಯಲ್ಲಿಲ್ಲ, ಅದನ್ನು ಜನಪ್ರಿಯಗೊಳಿಸಬೇಕು ಅಂತ ಹೇಳಿ ಇಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಖರೀದಿ ಮಾಡೋರಿಗೆ 20,000 rupees per hectare ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಟಾಪ್ ವರ್ಕಿಂಗ್ ಅಂತಾರಲ್ಲ, ಈ ಮಾವು ಅಥವಾ ಗೇರು ಇಂಥ ಗಿಡಗಳು ಮೇಲಾವರಣ ನಿರ್ವಹಣೆ ಅಂತಾರೆ, ಪ್ರೂನಿಂಗ್ ಅಂಡ್ ಟ್ರೈನಿಂಗ್, ಈಗ ಒತ್ತೊತ್ತಾಗಿ ಹೆಚ್ಚು ಒತ್ತಾಗಿ ಗಿಡ ಸೌರುವಿಕೆ ಸೌರುವಿಕೆ ಮಾಡೋದಕ್ಕೂ ಸಹ ನಮ್ಮಲ್ಲಿ ಈ ಯೋಜನೆಯಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ. ಇದಲ್ಲದೆ ಈ ಟ್ರಾಪ್ಸ್, ಮೋಹಕ ಬಲೆಗಳು ಅಂತೀವಲ್ಲ, ಮೋಹಕ ಬಲೆಗಳ ಫೆರಮೋನ್ ಟ್ರಾಪ್ಸ್ ಐತೆ, ಅದಕ್ಕೂ ಸಹ 1,200 rupees 1,250 rupees 1 hectare ಸಹಾಯಧನ ಇದೆ. ಸೊ ಇದು ಅತ್ಯುತ್ತಮವಾದಂಥ ಯೋಜನೆ. ಮತ್ತು ಹೆಚ್ಚಿನ ಏನು ಪ್ರೊಡಕ್ಷನ್ ಓರಿಯೆಂಟೆಡ್ ಅಂತೀವಲ್ಲ, ಉತ್ಪಾದನಾ ಹೆಚ್ಚಳಕ್ಕೆ ಸಹಾಯ ಮಾಡುವಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂತ ಯೋಜನೆ ಕೃಷಿ ಯಾಂತ್ರೀಕರಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಯೋಜನೆ ಇದೆ? ಹೌದು, SMEM ಅಂತ ಹೇಳಿ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣಕ್ಕೆ ಸಹಾಯಧನ ಕೊಡುವಂತ ಪ್ರಮುಖವಾದಂತಹ ಯೋಜನೆ. ಈ ವರ್ಷದಲ್ಲಂತೂ ಇದಕ್ಕೆ ಹೆಚ್ಚಿನ ಅನುದಾನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಸ್ಪೆಷಲಿ ಅಡಿಕೆ ತೋಟದಲ್ಲಿ ಈ ಕೊನೆ ಕೊಯ್ಲು ಮಾಡೋದಾಗ್ಲಿ ಅಥವಾ ಸಿಂಪಡಣೆ ಮಾಡೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅದಕ್ಕೆ ಒಂದು ಕಾರ್ಬನ್ ಫೈಬರ್ ದೋಟಿ ಅಂತ ಬಂದಿದೆ. ಈ ವರ್ಷ ಆ ದೋಟಿ ಇದಕ್ಕೆ ನಮ್ಮಲ್ಲಿ ಸಬ್ಸಿಡಿ ಪ್ರಮುಖವಾಗಿ ಕೊಟ್ಟಿದ್ದೀವಿ. ಸುಮಾರು ಅದು 40% 28,500 rupees, 50% 35,000 ಸಬ್ಸಿಡಿ ಇದೆ. ಅದು ಒಂದು ಅಡಿಗೆ 1,000 ಹಾಗೆ ಅವರು ಮಾರುಕಟ್ಟೆ ದರ ಇದೆ, 70,000 ಆಗುತ್ತೆ 80 feet. ಅದಕ್ಕೆ ನಾವು 28,500 to 35,000 ನಮ್ಮಲ್ಲಿ ಸಬ್ಸಿಡಿ ಕೊಟ್ಟಿದ್ದೀವಿ. ಇದಲ್ಲದೆ ಇತರೆ ಯಾವುದೇ ಯಂತ್ರೋಪಕರಣ ಖರೀದಿಗೆ ನಮ್ಮಲ್ಲಿ 40%-50% ಈ ಯೋಜನೆಯಲ್ಲಿ ಸಹಾಯಧನ ಇದೆ. ತೆಂಗಿನ ಬೆಳೆಯನ್ನು ಪ್ರೋತ್ಸಾಹಿಸುವುದಕ್ಕೆ ಯಾವ ರೀತಿ ಯೋಜನೆ ಇದೆ? ತೆಂಗಿನಲ್ಲಿ ಉತ್ಪಾದನಾ ಸುಧಾರಣಾ ಕಾರ್ಯಯೋಜನೆಗೆ ಸಂಯೋಜಿತ ಬೇಸಾಯ ಅಂತ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ಪ್ರಾತ್ಯಕ್ಷತಾ ತಾಕುಗಳು ಅಂತ ಹೇಳಿ ಅದಕ್ಕೆ 1 acre ತೆಂಗು ಬೆಳಿಬೇಕಾದ್ರೆ ಯಾವ್ಯಾವ ಗೊಬ್ಬರಗಳನ್ನು ಕೊಡಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ನಿಗದಿಪಡಿಸಿ ಅದಕ್ಕೆ ಆ ಕಾರ್ಯಕ್ರಮಗಳ ವಿವರ ಕೊಟ್ಟಿದ್ದಾರೆ. ಅದೆಲ್ಲವನ್ನ ಪಾಲನೆ ಮಾಡುವಂತ ರೈತರಿಗೆ 17,500 rupees ಮೊದಲನೇ ವರ್ಷ, ಮತ್ತೊಂದು ಎರಡನೇ ವರ್ಷ 17,500 rupees, ಒಟ್ಟು 35,000 rupees ಸಹಾಯಧನ ಕೊಡ್ತೀವಿ. ಇದಲ್ಲದೆ ರೀಪ್ಲಾಂಟಿಂಗ್ ಅಂಡ್ ರಿಜುವಿನೇಷನ್ ಅಂತ ಇದೆ, ಇದು ಸಹ ತೆಂಗಿನ ತೋಟದಲ್ಲಿ ಹಳೆ ಮರಗಳನ್ನು ತೆಗೆದು ರೋಗಪೀಡಿತ ಮರಗಳನ್ನು ಪುನರ್ನಾಟಿ ಮಾಡುವಂಥ ಕಾರ್ಯಕ್ರಮ. ಇದಕ್ಕೂ ಸಹ 47,500 rupees 1 hectare ಅಂದರೆ ಅವನು ಕನಿಷ್ಠ 33 ಗಿಡಗಳನ್ನು ತೆಗಿಬೇಕು, ಅಲ್ಲಿಂದ ಕಟ್ ಮಾಡಿ ತೆಗೆದು ಹೊಸ ಗಿಡಗಳನ್ನು ನಾಟಿ ಮಾಡಬೇಕು 1 hectare ಪ್ರದೇಶದಲ್ಲಿ. ಸೊ ಇದು ಪ್ರತ್ಯೇಕವಾಗಿ ತೆಂಗಿನ ಬೆಳೆಗಾಗಿರುವಂಥ ಯೋಜನೆ ಇದು.